ತಾವು ತೆರೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನೇಕ ಕಡೆಗಳಲ್ಲಿ ಈ ಉತ್ಪಾದನೆಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಗ್ರಾಹಕರಿಗೆ ಈ ಸಾವಯವ ಬೆಲ್ಲ ಸಿಗುವಂತಹ ಒಂದು ಸಂದರ್ಭದೊಳಗೆ ಅವರಿಗೂ ಕೂಡ ಈ ಸಾವಯವ ಬೆಲ್ಲ ತಗೊಂಡು ಒಂದು ಆರೋಗ್ಯದ ಕಡೆ ಲಕ್ಷ್ಯ ವಹಿಸೋಣ ಅನ್ನುವಂತಹ ಮಾತು ಕೂಡ ಅವರು ವಿಚಾರ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದೊಳಗೆ ನಾವು ಇವತ್ತ ಮುಧೋಳದ ಸಾವಯವ ಬೆಲ್ಲ ತಂತ್ರಜ್ಞಾನ ಸಂಸ್ಥೆಯೊಳಗೆ ಇದ್ದೀವಿ. ಇದು ಕೃಷಿ ಸಂಶೋಧನಾ ಕೇಂದ್ರದ ಅಡಿಯೊಳಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಸಂಸ್ಥೆ. ಸುಮಾರು ಕಾಲಗಳಿಂದ ಈ ಒಂದು ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ರೈತರಿಗೆ ಬೆಲ್ಲವನ್ನು ಉತ್ಪಾದನೆ ಮಾಡಿಕೊಡುವಂತಹ ಒಂದು ಕಾರ್ಯವನ್ನು ಈ ಸಂಸ್ಥೆ ಮಾಡ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ರೈತರ ಉತ್ಪಾದಕ ಕಂಪನಿಗಳು ಇಲ್ಲಿ ಬಂದು ಸಾವಯವ ಬೆಲ್ಲವನ್ನು ಉತ್ಪಾದನೆ ಮಾಡುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾವೆ. ಇಂಥ ಒಂದು ರೈತ ಉತ್ಪಾದಕ ಕಂಪನಿ ಕೃಷ್ಣ ಕಿಸಾನ್ ಇವತ್ತು ಸಾವಯವ ಬೆಲ್ಲವನ್ನ ಈ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಉತ್ಪಾದನೆ ಮಾಡ್ತಾ ಇದೆ. ಇಲ್ಲಿ ಪುಡಿ ಬೆಲ್ಲ ತಯಾರಾಗ್ತಾ ಇದೆ, ಆಮೇಲೆ ಸಣ್ಣ ಸಣ್ಣ 1 ಕೆಜಿ ಪೆಂಟಿ ಬೆಲ್ಲ ತಯಾರಾಗ್ತಾ ಇದೆ. ಬಹಳ ಶಿಸ್ತುಬದ್ಧವಾಗಿ ಮತ್ತೆ ಒಂದು ಒಳ್ಳೆಯ ಸ್ವಚ್ಛವಾದಂತಹ ಒಂದು ಪರಿಸರದೊಳಗೆ ಬೆಲ್ಲ ಉತ್ಪಾದನೆಯಾಗುವುದನ್ನ ನಾವು ಇಲ್ಲಿ ತನಕ ನೋಡಿದ್ವಿ. ಈ ಬೆಲ್ಲ ಯಾವ ರೀತಿ ಉತ್ಪಾದನೆ ಆಗ್ತಾ ಇದೆ, ಎಲ್ಲೆಲ್ಲಿ ಮಾರ್ಕೆಟ್ ಆಗ್ತಾ ಇದೆ, ಮತ್ತೆ ರೈತರ ಗ್ರಾಹಕರ ಒಂದು ಸ್ಪಂದನೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾಹಿತಿ ಮಾಡಿಕೊಳ್ಳೋಣ. ಈ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಕೃಷ್ಣ ಕಿಸಾನ್ ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಜಗದೀಶ್ ಗಿರಣ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಜಗದೀಶ್ ಗಿರಣ್ ಅವರು. ಸರ್ ನಮಸ್ತೆ ಸರ್, ನನ್ನ ಹೆಸರು ಜಗದೀಶ್ ಗಿರಣ್ ಅವರು ಅಂತ ಹೇಳ್ಬಿಟ್ಟು ನಾನು ಈ ಜಾಗರಿ ಪಾರ್ಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಸರ್ ಎಲ್ಲ ಜನತೆಗೆ ನಾನು ಒಂದು ಹೇಳಲು ಬಯಸುವುದೇನೆಂದರೆ ಸರ್, ನಾನು 22 ವರ್ಷಗಳ ಕಾಲ ನಿರಂತರ ನಾನು ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಮಾಡಿ ದೇಶದ ಸೇವೆ ಮಾಡಿ ಈಗ ನಾನು ರೈತರಿಗೋಸ್ಕರ ನಾನು ಸ್ವಲ್ಪ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ಕೆಮಿಕಲ್ ಫ್ರೀ ಇರೋ ಪ್ರಾಡಕ್ಟನ್ನು ನಾವು ಜನರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ನನ್ನ ನಿರ್ಧಾರದ ಮತ್ತು ನಮ್ಮ MD ಡಾಕ್ಟರ್ ಬಸವರಾಜ್ ಗಿರಣ್ ಅವರ ಅನುಮೋದನೆ ಮೇರೆಗೆ ನಾನು ಈ ಪ್ಲಾಂಟನ್ನು ನಡೆಸ್ತಾ ಇದ್ದೀವಿ ಸರ್. ಈ ಪ್ಲಾಂಟ್ನಲ್ಲಿ ಇದು ಬರೋದು ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಮುಧೋಳ ಅವರ ಯೂನಿವರ್ಸಿಟಿ ವತಿಯಿಂದ ನಾವು ಇದನ್ನ ಕಾರ್ಯವನ್ನು ನಡೆಸ್ತಾ ಇದ್ದೀವಿ ಸರ್. ಇದು ನಡೆಸ್ತಾ ಇರಬೇಕಾದ್ರೆ ನಮಗೆ ಪ್ರತಿದಿನ ನಾವು ರೈತರಿಂದ ಒಳ್ಳೆ ಒಳ್ಳೆ ಕಬ್ಬುಗಳನ್ನು ನಾವು ಸೆಲೆಕ್ಟ್ ಮಾಡಿ ಅದನ್ನು ನಾವೇ ಕ್ರಷಿಂಗ್ ಮಾಡಿ ಅದಕ್ಕೆ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಹಾಕದೆ ಕೆಮಿಕಲ್ ಫ್ರೀ ಮಾಡಿ ಪ್ರಾಡಕ್ಟ್ ಮಾಡಿ ನಾವು ಟೋಟಲಿ 3 ಟೈಪ್ಸ್ ಆಫ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮಾರ್ಕೆಟ್ಗೆ. ಒಂದು ಸಾಲಿಡ್, ಸೆಕೆಂಡ್ ಒನ್ ಗ್ರಾನ್ಯುಲ್ಸ್, ಥರ್ಡ್ ಒನ್ ಪೌಡರ್ಸ್. ನಾವು ಎಷ್ಟು ಆಗುತ್ತೆ ಅಷ್ಟು ಅಟ್ಟಸ ಮಟ್ಟ ಇಲ್ಲ 100% ಕೆಮಿಕಲ್ ಫ್ರೀ ಆಗಿ ನಾವು ಪ್ರಾಡಕ್ಟ್ ಅನ್ನ ಮಾಡ್ತಾ ಇದೀವಿ. ಮಾಡಿರೋ ಪ್ರಾಡಕ್ಟ್ ಅನ್ನ ನಮ್ಮ ಇಲ್ಲಿ ಸುತ್ತಮುತ್ತಲಿನ ಜನತೆಗೆ ಒಳ್ಳೆ ಪ್ರಾಡಕ್ಟ್ ಸಿಗಲಿ ಅಂತ ನಾವು ಇದನ್ನ ಮಾರ್ಕೆಟಿಂಗ್ ಕೊಡ್ತಾ ಇದೀವಿ ಸರ್. ನೆಕ್ಸ್ಟ್ ಎಲ್ಲ ಡಿಸ್ಟಿಕ್ ಅಲ್ಲಿ ಎಷ್ಟು FEO ಬರ್ತವೆ ಅವರಿಗೆ ನಾವು ಸಪ್ಲೈ ಮಾಡ್ತಾ ಇದೀವಿ ಸರ್. ಈಗ ತಾವು 3 ಬಗೆಯ ಸಾವಯವ ಬೆಲ್ಲವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಒಂದು ಘನ ಬೆಲ್ಲ ಅಂತಂದ್ರೆ ಏನ್ ಪೆಂಟಿ ಬೆಲ್ಲವನ್ನು ಉತ್ಪಾದನೆ ಮಾಡ್ತಾ ಇದ್ರಿ, ಅದರ ಜೊತೆಗೆ ಹರಳು ರೂಪದ ಬೆಲ್ಲ, ಆಮೇಲೆ ಪುಡಿ ಬೆಲ್ಲ, ಈ ಮೂರನ್ನು ತಾವು ಉತ್ಪಾದನೆ ಮಾಡ್ತಾ ಇದ್ದೀರಿ. ಈಗ ನಮ್ಮ ಕೇಳುಗರಿಗೆ ಒಂದು ವಿಚಾರ ಹೇಳಬೇಕು. ಈಗ ಸಾಮಾನ್ಯವಾಗಿ ಬೆಲ್ಲ ತಯಾರು ಮಾಡುವಂತಹ ಒಂದು ಸಂದರ್ಭದೊಳಗೆ ಯಾವ ರೀತಿಯಾದಂತಹ ರಾಸಾಯನಿಕಗಳು ಉಪಯೋಗ ಆಗ್ತಾ ಇದ್ದಾವೆ, ಮತ್ತೆ ತಮ್ಮಲ್ಲಿ ಏನು ಸಾವಯವ ಬೆಲ್ಲ ಮಾಡ್ತಾ ಇದ್ದೀರಿ, ಇಲ್ಲಿ ಏನು ಪದಾರ್ಥಗಳು ಉಪಯೋಗ ಮಾಡ್ತಾ ಇದ್ದೀರಿ? ಸರ್ ನ್ಯಾಚುರಲ್ ಆಗಿ ಹೇಳಬೇಕಂದ್ರೆ ಸರ್, ಬೆಲ್ಲ ತಯಾರು ಮಾಡುವ ವಿಧಾನಗಳು ಬೇರೆ ಬೇರೆ ಇದಾವೆ. ಮಾಡುವ ಅದರಲ್ಲಿ ಹಾಕುವ ಮಟೀರಿಯಲ್ಲು, ಇನ್ಪುಟ್ ಮಟೀರಿಯಲ್ ಅಂತಾರೆ, ಅದು ಬೇರೆ ಬೇರೆ ಇದಾವೆ. ನಾನು ಬೇರೆಯವರು ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳೋದಕ್ಕಿಂತ ನಮ್ದು ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಮ್ದು ಟೋಟಲಿ ಸರ್ ಕೆಮಿಕಲ್ ಫ್ರೀ ನಾವು ಪ್ರಾಡಕ್ಟ್ ಕೊಡ್ತಾ ಇದೀವಿ. ಅದರಲ್ಲಿ ಯಾವುದೇ ತರ ಇನ್ಪುಟ್ ಮಟೀರಿಯಲ್ ಕೆಮಿಕಲ್ಲು ಆಸಿಡು ನಾವು ಮಿಕ್ಸ್ ಮಾಡೋದಿಲ್ಲ ಸರ್. ಟೋಟಲಿ ನಾವು ಬರೋ ಕಬ್ಬನ್ನ ಕ್ರಷಿಂಗ್ ಮಾಡಿ ಜ್ಯೂಸ್ ತೆಗೆದು ಜ್ಯೂಸ್ನ ಬಾಯ್ಲ್ ಮಾಡಿ ಅದರಲ್ಲಿ ನಾವು ಲ್ಯಾಬ್ ರಿಕ್ವೈರ್ಮೆಂಟ್ ಯಾವ ತರ ಇದೆ ಆ ತರ ನಾವು ಲೈಮ್ ಸ್ವಲ್ಪ 100% 100 ಲೀಟರ್ಗೆ 100 ಗ್ರಾಮ್ ಈ ಮಿಕ್ಸಿಂಗ್ ರೇಷ್ಯೋದಲ್ಲಿ ಮಿಕ್ಸ್ ಮಾಡಿ ನಾವು ಪ್ಯೂರು ಬೆಲ್ಲ ತೆಗಿತೀವಿ ಸರ್. ಸೊ ಅದ್ರ ಕೆಮಿಕಲ್ ಫ್ರೀ ಇಲ್ದಿರೋ ಬೆಲ್ಲನ ನಾವು ಬೇರೆ ಕಡೆ ನಾವು ಚೆಕ್ ಮಾಡಿದೀವಿ. ಅವರು ಏನ್ ಮಾಡ್ತಾರೆ ಅಂದ್ರೆ ಸರ್, ಅವರು ಬರೋ ಹಾಲನ್ನ ಅವರು ಬಾಯ್ಲ್ ಮಾಡ್ತಾರೆ, ಅದರಲ್ಲಿ ಅವರು ಕೆಮಿಕಲ್ ಮಿಕ್ಸಿಂಗ್ ಮಾಡ್ತಾರೆ. ಸೊ ಸೋಡಾ ಆಗಿರ್ಬೋದು, ಆಸಿಡಿಟಿ ಆಗಿರ್ಬೋದು, ಸುಗರ್ ಆಗಿರ್ಬೋದು, ಈ ತರ ಅದರ್ವೈಸ್ ಬೇರೆ ಬೇರೆ ಅವರು ಮಿಕ್ಸ್ ಮಾಡಿ ಅವರು ಪ್ರಾಡಕ್ಟ್ ಮಾಡ್ತಾರೆ. ಅದನ್ನ ಯೂಸ್ ಮಾಡೋದ್ರಿಂದ ಜನರಿಗೆ ನಮಗೆ ಆರೋಗ್ಯಕ್ಕೆ ಸ್ವಲ್ಪ ಹಾನಿಕರ ಆಗತ್ತೆ. ಅದಕ್ಕೆ ಇನ್ನು ಮುಂಬರುವ ದಿನಗಳಲ್ಲಿ ಜನರು ಒಳ್ಳೆ ಚೆನ್ನಾಗಿ ಆರೋಗ್ಯವಾಗಿ ಹೆಲ್ತಿ ಆಗಿರ್ಬೇಕಂದ್ರೆ ಓನ್ಲಿ ಬೆಲ್ಲ ಮಾತ್ರ ಅಲ್ಲ, ಬರುವ ಎಲ್ಲ ಪದಾರ್ಥಗಳನ್ನು ಅವರು ಕೆಮಿಕಲ್ ಫ್ರೀ ಇರುವ ಪದಾರ್ಥಗಳನ್ನು ಆರ್ಗ್ಯಾನಿಕ್ ಪದಾರ್ಥಗಳನ್ನು ತಿಂದ್ರೆ ಅವರು ಟೋಟಲಿ ಚೆನ್ನಾಗಿರ್ತಾರೆ ಅಂತ ನಮ್ಮ ಅನಿಸಿಕೆ. ಈಗ ಕಬ್ಬಿನ ರಸದೊಳಗಿರುವಂತಹ ಏನು ಕಲ್ಮಶಗಳು ಇರ್ತಾವಲ್ಲ ಅದನ್ನ ತೆಗೆಯೋದಕ್ಕೆ ನೀವು ಏನು ಉಪಯೋಗ ಮಾಡ್ತಾ ಇದ್ದೀರಿ? ಸರ್ ಕಬ್ಬಿನಲ್ಲಿ ಯಾವಾಗ ಬಾಯ್ಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಕಬ್ಬಿನ ಹಾಲುಗಳನ್ನ, ಅವಾಗ ಅದ್ರ ಮೇಲೆ ಮಳ್ಳಿ ಅಂತ ಬರುತ್ತೆ, ಅದು ನಮ್ಗೆ ಕ್ಲೋಸ್ ಮಾಡಕ್ ಏನ್ ಮಾಡ್ತೀವಿ ಲೇಡೀಸ್ ಫಿಂಗರ್ ಈ ಬೆಂಡೆಯನ್ನ ನಾವು ಒಂದ್ ಸ್ವಲ್ಪ ಅರ್ದ್ ಬಿಟ್ಟು ಅದ್ರಲ್ಲಿ ಹಾಕಿದ್ರೆ ಕೃಷಿ ಮಾಡಿ ಹಾಕಿದ್ರೆ ಅದರಲ್ಲಿರೋ ಕಲ್ಮಶ ಎಲ್ಲ ನಮ್ದು ಕ್ಲೋಸ್ ಆಗಿ ಅದರ ಮೇಲೆ ನಾವು ಫಿಲ್ಟರ್ ಮಾಡಿ ತೆಗಿತೀವಿ ಸರ್, ಹೊರಗಡೆ ತೆಗಿತೀವಿ. ತೆಗೆದು ನಾವು ನಂತರ ಮತ್ತೆ ಬಾಯ್ಲ್ ಮಾಡಿ ಹಂಗೆ ಫಿಲ್ಟ್ರೇಷನ್ ಮಾಡ್ತಾ ಇರ್ತಾರೆ ಸರ್. ಕಂಟಿನ್ಯೂ ಬೆಲ್ಲ ಮಾಡುವವರಿಗೆ ನಾವು ಡೈರೆಕ್ಷನ್ ಕೊಟ್ಟಿರ್ತೀವಿ, ಎದುವರೆಗೆ ಅದು ಫಿಲ್ಟರ್ ಆಗೋದಿಲ್ಲ ಅದುವರೆಗೆ ನೀವು ಅದು ಫಿಲ್ಟರ್ ಮಾಡ್ತಾನೆ ಇರಬೇಕು ಅಂತ. ಅಂದ್ರೆ ಸ್ವಲ್ಪ ಪ್ರಮಾಣದ ಸುಣ್ಣ ಮತ್ತು ಬೆಂಡೆಯನ್ನ ಬಿಟ್ಟರೆ ಬೇರೆ ಏನು ನೀವು ಉಪಯೋಗ ಮಾಡ್ತಾ ಇಲ್ಲ ಸರ್? ಇಲ್ಲ ಸರ್, ಅದು ನಮಗೆ ಆಸ್ ಅ ರಿಕ್ವೈರ್ಮೆಂಟ್ ಲ್ಯಾಬ್ ಏನು ನಮಗೆ ಟೆಸ್ಟಿಫೈಡ್ ಮಾಡಿ ಕೊಟ್ಟಿದೆ ಎಷ್ಟು ಲೀಟರ್ಗೆ ಎಷ್ಟು ನಾವು ಕೆಮಿಕಲ್ ಯೂಸ್ ಮಾಡಬೇಕು ಸುಣ್ಣ ಮತ್ತು ಲೇಡೀಸ್ ಫಿಂಗರು ಮತ್ತೆ ಒಳ್ಳೆಣ್ಣೆ ಅಂತಾರಲ್ಲ ಸರ್, ಅದು ಎಷ್ಟು ಲೀಟರ್ಗೆ ಎಷ್ಟು ಹಾಕಬೇಕಂತ ನಮ್ದು ಯೂನಿವರ್ಸಿಟಿದು ಲ್ಯಾಬ್ ಇದೆ, ಆ ಲ್ಯಾಬ್ ಅಡ್ವೈಸ್ ಪ್ರಕಾರನೇ ನಾವು ಉಪಯೋಗ ಮಾಡ್ತೀವಿ ಸರ್. ಅದು ಬಿಟ್ಟರು ಬೇರೆ ನಾವು ಯಾವುದು ಕೆಮಿಕಲ್ ಯೂಸ್ ಮಾಡೋದಿಲ್ಲ ಸರ್, ಟೋಟಲ್ ಪ್ರಾಡಕ್ಟ್ ಆಫ್ ಕೆಮಿಕಲ್ ಫ್ರೀ. ಜಗದೀಶ್ವರ, ಈಗ ತಾವು ಮೂರು ಬಗೆಯ ಬೆಲ್ಲಗಳನ್ನು ಹೇಳಿದ್ರಿ, ಒಂದು ಪೆಂಟೆ ಬೆಲ್ಲ, ಒಂದು ಕೆಜಿ ಬೆಲ್ಲವನ್ನ ತಾವು ಮಾಡ್ತಾ ಇದ್ರಿ, ಆಮೇಲೆ ಹರಳು ರೂಪದ ಬೆಲ್ಲ ಮಾಡ್ತಾ ಇದ್ರಿ, ಆಮೇಲೆ ಪುಡಿ ರೂಪದ ಬೆಲ್ಲ ಮಾಡ್ತಾ ಇದ್ರಿ, ಇವನ್ನ ಯಾವ ರೀತಿ ಸಂಕ್ಷಿಪ್ತವಾಗಿ ಹೇಳಬಹುದು, ಯಾವ ರೀತಿ ತಯಾರಾಗ್ತಾವ ಇವು ಅಂತ ಹೇಳಿ? ಸರ್, ಇದು ಪ್ರಾಡಕ್ಟ್ ಟೋಟಲ್ ಬರೋದು ಮೂರ್ ಟೈಪ್ ಆಫ್ ಪ್ರಾಡಕ್ಟ್ ಸರ್ ಹೇಳಿದಾಗ ಕೊಡ್ತಾ ಇದೀವಿ ಸರ್, ಒಂದು ಸಾಲಿಡ್, ಒಂದು ಗ್ರಾನ್ಯುಲ್ಸ್, ಒಂದು ಪೌಡರ್ ಅಂತ. ಯಾವಾಗ ನಾವು ಬೆಲ್ಲ ನಮ್ದು ಗಂಗಾಳ ಅಂತಾರೆ ಸರ್, ಗಂಗಾಳ ಅಂದ್ರೆ ಫ್ಯಾನ್ ಅಂತಾರೆ, ಅದನ್ನ ತೆಗೆದುಬಿಟ್ಟು ನಾವು ಕಟ್ಟೆಗೆ ಹಾಕಿ ಅವಾಗ ಏನ್ ಮಾಡ್ತೀವಿ ಸರ್, ನಾವು ಒಂದೊಂದು ಕೆಜಿದು ಟೈಪ್ಸ್ ಆಫ್ ನಮ್ದು ಬಕೆಟ್ಸ್ ಇದಾವೆ, 1 kg, 5 kg, 10 kg. ನಮಗೆ ಯಾವ ತರ ಮಾರ್ಕೆಟಿಂಗು ಮತ್ತೆ ಕಸ್ಟಮರ್ಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ತಲುಪಬೇಕಾದ್ರೆ 5 kg ತಗೊಂಡು ಹೋಗಿ ಯೂಸ್ ಆಗಲ್ಲ, ಅದಕ್ಕೆ ನಾವ್ ಏನ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದೊಂದು ಕೆಜಿನ ನಾವು ಸಾಲಿಡ್ ಬೆಲ್ಲ ಅಂತ ಪೆಂಟಿ ಬೆಲ್ಲ ಅಂತ ಮಾಡ್ತೀವಿ ಸರ್. ಮತ್ತೆ ಇನ್ನು ಸ್ವಲ್ಪ ಜನರಿಗೆ ಏನಾಗುತ್ತೆ, ಸ್ವಲ್ಪ ಏಜ್ ಆದವರಿಗೆ, ಏಜ್ ಪರ್ಸನ್ ಕಿಡ್ಸ್ಗೆ ಪೆಂಟಿ ಬೆಲ್ಲ ಯೂಸ್ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಪುಡಿ ಬೆಲ್ಲ ಮತ್ತು ಗ್ರಾನ್ಯುಲ್ಸ್ ಅಂತ ಕೊಡ್ತಾ ಇದೀವಿ ಸರ್. ಅದು ಕೊಡಬೇಕಾದ್ರೆ ಸರ್ ನಾವು ಏನ್ ಮಾಡ್ತೀವಿ, ಜಸ್ಟ್ ಸೇಮ್ ಪ್ರೊಸೀಜರ್ ಸೇಮ್ ಅಷ್ಟೇ ಇರುತ್ತೆ. ಯಾವಾಗ ನಾವು ಬೆಲ್ಲ ಮಾಡಿ ಆನ್ ಅಂತಾರೆ, ಆನನ್ನ ನಾವು ಮನೆಗೆ ಹಾಕಿದ ಮೇಲೆ ಡೈರೆಕ್ಟ್ ಆಗಿ ತುಂಬಿಟ್ರೆ ಪೆಂಟಿ ಬೆಲ್ಲ ಆಗುತ್ತೆ. ಸ್ವಲ್ಪ ಆರ್ ಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಅದನ್ನ ನಾವು ಬಾಯ್ಲ್ ಮಾಡಿ ಕಟ್ಟೆಗೆ ಹಾಕಿ ಮ್ಯಾನ್ಯುಲಿ ಮಣ್ಣಿಂದ ಅದನ್ನ ಕ್ರಷಿಂಗ್ ಮಾಡಿ ಒಂದ್ ಸ್ವಲ್ಪ ಡ್ರೈ ಮಾಡಿ ಅದರಲ್ಲಿರೋ ಮಾಯಿಶ್ಚರೈಸ್ ಅನ್ನು ಕಡಿಮೆ ಮಾಡಿ ನಂತರ ಫಿಲ್ಟ್ರೇಷನ್ ಮಾಡಿ ನಾವು ಪ್ಯಾಕಿಂಗ್ ಮಾಡಿದ್ರೆ ಅದು ಪೌಡರ್ ಆಗಿಬಿಡುತ್ತೆ ಸರ್. ಸೊ ಪೆಂಟೆ ಬೆಲ್ಲ ಮಾಡೋದು ಎಲ್ಲರೂ ಮಾಡ್ತಾರೆ, ಸೊ ಈಸಿ. ಆದ್ರೆ ಪೌಡರ್ ಬೆಲ್ಲ ಸ್ವಲ್ಪ ವರ್ಕೌಟ್, ನೆಕ್ಸ್ಟ್ ಲೇಬರ್ ವರ್ಕೌಟ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಹರಳು ರೂಪದ ಬೆಲ್ಲ ಸರ್, ಯಾವಾಗ ನಾವು ಪೌಡರ್ ಅಂತ ಮಾಡ್ತೀವಿ ಅಂದ್ರೆ ಸರ್, ಪೌಡರ್ ಮಾಡಿದ ಮೇಲೆ ಅದು ಅದರಲ್ಲಿ ಫಿಲ್ಟ್ರೇಷನ್ ಸಾನಿಗೆ ಅಂತಾರಲ್ಲ ಸರ್, ಆತರ ಫಿಲ್ಟ್ರೇಷನ್ ಇರುತ್ತೆ, 0%, 2% ಸಾನಿಗೆ ಬರುತ್ತೆ. ಆ ಸಾನಿಗೆಯಿಂದ ನಾವು ಹೇಗೆ ಫಿಲ್ಟರ್ ಮಾಡ್ತೀವಿ ಆತರ ನಮ್ದು ಪ್ರಾಡಕ್ಟ್ ಬೇರೆ ಬೇರೆ ಆಗುತ್ತೆ ಸರ್. ಟೋಟಲ್ ಅದರಲ್ಲಿ ಬರೋದು ಒಂದು ಸ್ಮೂತ್, ಒಂದು ಗ್ರಾನ್ಯುಲ್, ಒಂದು ಓವರ್ ಸೈಜ್. ಸೊ ಓವರ್ ಸೈಜ್ ನಾವು ಕಸ್ಟಮರ್ಗೆ ರೈತರಿಗೆ ಕೊಡೋದಿಲ್ಲ, ಸ್ಮೂತ್ ಮತ್ತೆ ಗ್ರಾನ್ಯುಲ್ಸ್ ಮಾತ್ರ ಕೊಡ್ತೀವಿ ಸರ್. ಯಾವ ಬಗೆಯ ಬೆಲ್ಲವನ್ನ ತಾವು ಹೆಚ್ಚಿಗೆ ಉತ್ಪಾದನೆ ಮಾಡ್ತಾ ಇದ್ರಿ, ಯಾವ್ದಕ್ಕೆ ಬೇಡಿಕೆ ಇದೆ? ಇವಾಗ ಮಾರ್ಕೆಟಿಂಗ್ ಅಲ್ಲಿ ಸರ್ ನೋಡಿದ್ರೆ ಸರ್, ಕರ್ನಾಟಕ, ಧಾರವಾಡ, ಹುಬ್ಳಿ ಈ ಕಡೆ ನಮ್ ಕಡೆ ನೋಡಿದ್ರೆ ಸರ್, ಈ ಕಡೆ ಸಾಲಿಡ್ ಸ್ವಲ್ಪ ಮೂವ್ಮೆಂಟ್ ಜಾಸ್ತಿ ಇದೆ. ಬರ್ತಾ ಬರ್ತಾ ನಾವು ಬ್ಯಾಂಗ್ಳೂರು ಈ ಕಡೆ ಸ್ವಲ್ಪ ಹೈಟೆಕ್ ಸಿಟಿಗೆ ಹೋದ್ರೆ ಅಲ್ಲಿ ಪೌಡರ್ಸ್, ಗ್ರಾನ್ಯುಲ್ಸ್ ಮೂವ್ಮೆಂಟ್ ಜಾಸ್ತಿ ಇದೆ ಸರ್. ಈಗ ನಾವು ಕರೆಂಟ್ಲಿ ನಮ್ಮ ರೈತರಿಗೆ ನಮ್ಮ FAO ಅಂಡರ್ಲ್ಲಿ ನಾವು ಪ್ರೊಡಕ್ಟ್ ಮಾಡ್ತಿರೋದು ನಮ್ಮ ಮಕ್ಕಳಿಗೆ ಎಲ್ರಿಗೂ ಸೇರ್ಲಿ ಅಂತ ಹೇಳ್ಬಿಟ್ಟು ನಾವು ಸಾಲಿಡ್ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಕೊಡ್ತಾ ಇದೀವಿ ಸರ್, ಪ್ರತಿಯೊಬ್ಬರಿಗೂ ಹೋಗಿ ರೀಚ್ ಆಗಬೇಕು. ಈಗ ಪೌಡರ್ ಆದ್ರೆ ಸ್ವಲ್ಪ ರೇಟ್ ಅಲ್ಲಿ ವ್ಯಾರಿಯೇಷನ್ ಬಂತು ಅಂದ್ರೆ ಪೌಡರ್ ಜನ ತಗೊಳಕ್ಕೆ ಇಷ್ಟಪಡೋದಿಲ್ಲ, ರೇಟ್ ಜಾಸ್ತಿ ಇದೆಯಪ್ಪ ಅಂದ್ರೆ. ಅದಕ್ಕೆ ಆತರ ಇರೋ ನಮ್ಮ ಜನರಿಗೆ ಪ್ರತಿಯೊಬ್ಬರಿಗೂ ಸಾಲಿಡ್ ಹೋಗಿ ಅವ್ರ ಮನೆಗೆ ರೀಚ್ ಆಗುವಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಸರ್. ಇವಾಗ ನಮ್ದು ಪ್ರಾಡಕ್ಟ್ ಬಂದು 50 rupees kg ಸಾಲಿಡ್ ಕೊಡ್ತಾ ಇದೀವಿ ಹೋಲ್ಸೇಲ್. ಇನ್ನು ಮುಂಬರೋ ದಿನಗಳಲ್ಲಿ ಇನ್ನೂ ಸ್ವಲ್ಪ ನಾವು ವರ್ಕೌಟ್ ಮಾಡಿ ಇನ್ನೂ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಪ್ರತಿಯೊಬ್ಬರಿಗೂ ರೀಚ್ ಆಗುವಂಗೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಸರಾಸರಿ ಒಂದು ದಿನಕ್ಕೆ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಮತ್ತು ಒಂದು ವರ್ಷದೊಳಗೆ ಎಷ್ಟು ಉತ್ಪಾದನೆ ಆಗ್ತಾ, ಎಲ್ಲ ಬೆಲ್ಲಗಳು ಹೇಳಬೇಕು ಅಂತಂದ್ರೆ, ಮತ್ತೆ ಮಾರ್ಕೆಟ್ ಈಗ ಯಾವ ರೀತಿ ತಮಗೆ ಬೇಡಿಕೆ ಇದೆ? ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದೀವಿ ಸಾವಯವ ಬೆಲ್ಲದ ಬಗ್ಗೆ ಬಹಳಷ್ಟು ಕಾಳಜಿ ತಗೊಳ್ತಾ ಇದ್ದಾರೆ ಜನ. ಆ ರೀತಿ ಈಗ ಎಷ್ಟು ವರ್ಷಗಳಿಂದ ಇದನ್ನು ಶುರು ಮಾಡಿದ್ರಿ, ಮತ್ತೆ ಇತ್ತೀಚಿನ ದಿವಸಗಳಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತೇಳಿ? ಸರ್, ಇವಾಗ ಇದನ್ನ ಸ್ಟಾರ್ಟ್ ಮಾಡಿ ಸರ್, ನಾವು ಈ ತಂತ್ರಜ್ಞಾನ ಸಂಸ್ಥೆಯಿಂದ ನಾವು ಸ್ಟಾರ್ಟ್ ಮಾಡಿದ್ ಮೂರು ವರ್ಷ ಆಗಬಹುದು ಸರ್. ಮೂರು ವರ್ಷದಿಂದ ನೋಡಿದ್ರೆ ಸರ್, ಸ್ಟಾರ್ಟಿಂಗ್ ಅಲ್ಲಿ ಈ ಸಾವಯವ ಪದಾರ್ಥಗಳಿಗಾಗಲಿ ಅಥವಾ ಈ ಬೆಲ್ಲಕ್ಕಾಗಲಿ ಅಷ್ಟೊಂದು ಬೇಡಿಕೆ ಇರ್ತಿರ್ಲಿಲ್ಲ. ಬರ್ತಾ ಬರ್ತಾ ಜನರು ಇವಾಗಿರೋ ನಮ್ದು ಪಾಲಿಸಿ ಏನು, ನೆಕ್ಸ್ಟ್ ಈ ತರ ಬರೋ ನಮ್ದು ಆರೋಗ್ಯಕ್ಕೆ ಸಮಸ್ಯೆಗಳನ್ನೆಲ್ಲ ನೋಡ್ಬಿಟ್ಟು ಜನರು ಆಟೋಮೆಟಿಕಲಿ ಸ್ವಲ್ಪ ಚೇಂಜಸ್ ಆಗಿ ಸಾವಯವ ಪದಾರ್ಥಗಳಿಗೆ ಫಾಲೋ ಮಾಡ್ತಾ ಇದಾರೆ. ಅದರಿಂದ ಇವಾಗ ಬೆಲ್ಲನೂ ಒಂದು ಒನ್ ಆಫ್ ಇಂಪಾರ್ಟೆಂಟ್ ಫುಡ್ ಅಲ್ಲಿ ಒಂದು ಬೆಲ್ಲ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಯೂಸ್ ಮಾಡಿದ್ರೆ ಅವರ ಆರೋಗ್ಯಕ್ಕೂ ಒಳ್ಳೇದು, ನೆಕ್ಸ್ಟ್ ಕೆಲವೊಂದು ಉಪಯೋಗಗಳಿದಾವೆ. ಇವಾಗಿನ ಸೀಸನ್ ಅಲ್ಲಿ ಜಾಸ್ತಿ ಮೂವ್ಮೆಂಟ್ ಆಗ್ತಾ ಇದೆ ಸರ್, ಬೆಲ್ಲ ಆಗ್ತಾ ಇದೆ. ಅಂದಾಜು ಒಂದು ವರ್ಷಕ್ಕೆ ಇತ್ತೀಚಿನ ದಿವಸದೊಳಗೆ ಎಷ್ಟು ಉತ್ಪಾದನೆ ಮತ್ತು ಮಾರಾಟ ಮಾಡ್ತಾ ಇದ್ರಿ? ನಾವು ಸರ್ ಇಲ್ಲಿ ಕರೆಂಟ್ಲಿ ಒಂದು ದಿವಸಕ್ಕೆ ಅಂದಾಜು ಸರಿ ಸುಮಾರು 2 ton ವರೆಗೆ ನಾವು 2000 kg ವರೆಗೆ ನಾವು ಇಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ ಸರ್. ನಮ್ದು ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ, ಸ್ವಲ್ಪ ಪೌಡರು, ಗ್ರಾನ್ಯುಲ್, ನೆಕ್ಸ್ಟ್ ಸಾಲಿಡ್ ಎಲ್ಲ ಸೇರಿಬಿಟ್ಟು ಒಂದು 2000 kg ಪ್ರತಿ ದಿವಸ ನಾವು ಮಾಡ್ತೀವಿ. ನಮ್ದು ಯಾವ್ದು ರಿಸ್ಟ್ರಿಕ್ಟೆಡ್ ಹಾಲಿಡೇ ಹಾಗೆ ಹೀಗೆ ನಾವು ಯಾವ್ದು ಕ್ಲೋಸ್ ಮಾಡೋದಿಲ್ಲ. ಪ್ರತಿ ದಿವಸ ನಮ್ದು ರನ್ನಿಂಗ್ ಇರುತ್ತೆ ಸರ್. ತಿಂಗಳಿಗೆ 60 tons, ವರ್ಷಕ್ಕೆ ಸರಾಸರಿ ಒಂದು 250 ಮೇಲೆ ಟನ್ನು ನಾವು ಪ್ರೊಡಕ್ಷನ್ ಮಾಡಿ ನಾವು ರೈತರಿಗೆ ಈಗಿನ ಒಂದು ಸನ್ನಿವೇಶವನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ಉತ್ಪಾದನೆ ಇನ್ನೂ ಸಾಕಷ್ಟು ಪ್ರಮಾಣದೊಳಗೆ ಹೆಚ್ಚಾಗ್ತದೆ ಅನ್ನುವಂಥದ್ದು, ಆಮೇಲೆ ತಾವು ಕೂಡ ಇದನ್ನ ಇನ್ನೂ ಬೆಳೆಸಬೇಕು ಅನ್ನುವಂಥದ್ದು ಒಂದು ಏನಾದರೂ ಯೋಜನೆ ಇಟ್ಕೊಂಡಿದ್ದೀರಿ? ಸರ್, ನಾವು ಪ್ರಾಡಕ್ಟ್ ಮಾಡೋದು ಒಂದು ಪ್ಲೇಸಲ್ಲಿ, ಆದರೆ ಆದರೆ ನಾವು ಎಲ್ಲ ಪ್ರತಿಯೊಂದು ಜನರಿಗೆ ಕರ್ನಾಟಕದಲ್ಲಿ ಎಷ್ಟು ಜನ ಇಲ್ಲ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಬಾಂಧವರು, ಎಲ್ರಿಗೂ ತಲುಪಬೇಕು. ಮತ್ತು ವಿತೌಟ್ ಕೆಮಿಕಲ್ ಬೆಲ್ಲ ನಾವು ಯೂಸ್ ಮಾಡಲಿ ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ ಪ್ರತಿಯೊಬ್ಬರ ಹತ್ರ. ಕೆಮಿಕಲ್ ಬೆಲ್ಲ ಇದಕ್ಕೆ ಸ್ವಲ್ಪ ರೇಟ್ ವೇರಿಯೇಷನ್ ಇರುತ್ತೆ, ಆದರೆ ಆದಷ್ಟು ಮಟ್ಟಿಗೆ ಎಲ್ಲರೂ ಕೆಮಿಕಲ್ ಫ್ರೀ ಇಲ್ಲ ಆರ್ಗಾನಿಕ್ ಪದಾರ್ಥಗಳನ್ನು ಉಪಯೋಗ ಮಾಡಿದರೆ ಚೆನ್ನಾಗಿರುತ್ತೆ. ಇದರಿಂದ ನೆಕ್ಸ್ಟ್ ನಾವು ಮುಂಬರುವ ದಿನಗಳಲ್ಲಿ ಈ ತರ ನಮ್ಮದು ಪ್ಲಾಂಟ್ನ ಇನ್ನೂ ಸ್ವಲ್ಪ ಬೇರೆ ಕಡೆ ನಾವು ಅಳವಡಿಸಿ ಇನ್ನೂ ಜನರಿಗೆ ನಾವು ಪ್ರೊಡಕ್ಷನ್ ಕೊಡುವ ಅಂತ ಪ್ಲಾನಿಂಗ್ ಅಲ್ಲಿ ಇದೀವಿ ಸರ್. ಜಗದೀಶ್ ಅವರೇ, ನನಗೆ ಹೇಳ್ರಿ, ಈಗ ಒಂದು ಗಂಗಾಳದೊಳಗೆ ಎಷ್ಟು ಹಾಲನ್ನ ನೀವು ಕಾಯಿಸ್ತಾ ಇದ್ದೀರಿ, ಮತ್ತು ಅದರಿಂದ ಸಾವಯವ ರೂಪದೊಳಗೆ ಏನು ತಾವು ತಯಾರು ಮಾಡ್ತಾ ಇದ್ದೀರಿ, ಎಷ್ಟು ತಮಗೆ ಬೆಲ್ಲ ತಯಾರಾಗ್ತದೆ, ರಾಸಾಯನಿಕ ಪದ್ಧತಿ ಒಳಗೆ ಎಷ್ಟು ಗಂಗಾಳದೊಳಗೆ ನೀವು ಹಾಲನ್ನ ಹಾಕ್ತಾ ಇದ್ದೀರಿ, ಮತ್ತು ಎಷ್ಟು ಅದ್ರ ರಿಕವರಿ ಬರ್ತಾ ಇದೆ, ಇದ್ರ ಬಗ್ಗೆ ಈ ವ್ಯತ್ಯಾಸವನ್ನು ಸ್ವಲ್ಪ ಹೇಳ್ತೀರಿ? ಸರ್, ಇವಾಗ ನಾವು ಏನ್ ಮಾಡ್ತೀವಿ ಸರ್, ನಾವು ಕಬ್ಬು ಬಂದಂತರ ಡೈರೆಕ್ಟ್ ಆಗಿ ಕ್ರಷಿಂಗ್ ಮಾಡಿ ಅದರಿಂದ ಜ್ಯೂಸ್ ತೆಗೆದ್ಬಿಟ್ಟು ನಾವು ಸರ್ ಒಂದು ಟನ್ಗೆ 100 ಅಂದ್ರೆ ಒಂದು ಟನ್ ಕಬ್ಬಿಗೆ 1,000 ಕೆಜಿ ಕಬ್ಬಿಗೆ 125 ಕೆಜಿ ನಮಗೆ ಬೆಲ್ಲ ಬರುತ್ತೆ. ನಾವು ಮಾಡೋ ಪದ್ಧತಿ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಬ್ಬನ್ನ ಕ್ಲೀನ್ ಮಾಡಿ ಕ್ರಷರ್ ಮಾಡ್ತೀವಿ, ಕ್ರಷರ್ ಇಂದ ಜ್ಯೂಸ್ ಮಾತ್ರ ತೆಗಿತೀವಿ. ಜ್ಯೂಸ್ ಮಾತ್ರ ತೆಗೆದ್ಬಿಟ್ಟು ಅದು ಒಂದು ನಮ್ಮ ಗಂಗಾಳ ಅಂತಾರೆ ಸರ್, ಅದರಲ್ಲಿ ನಾವು ಸ್ಟೋರೇಜ್ ಮಾಡ್ತೀವಿ. ಅದರಲ್ಲಿ ಒಂದು ನಮ್ದು ಸೈಜ್ ಇರುತ್ತೆ ಸರ್, ಸೈಜ್ ಅದು 18 ಸೆಂಟಿಮೀಟರ್ 16 ಸೆಂಟಿಮೀಟರ್ ಈ ತರ ಸೈಜ್ ಇರುತ್ತೆ. ಅಂದ್ರೆ ಅದರಲ್ಲಿ ಆ ಸೈಜ್ಗೆ ಅಷ್ಟೇ ಲೀಟರ್ ನಾವು ಹಾಲನ್ನ ಕಬ್ಬಿನ ಹಾಲನ್ನ ನಾವು ಬಾಯ್ಲ್ ಮಾಡ್ತೀವಿ. ಅಂದ್ರೆ 850-950-100 ಹಾಲನ್ನ ನಾವು ಬಾಯ್ಲ್ ಮಾಡಿ ಅದರಿಂದ ನಾವು ಪ್ರೊಡಕ್ಷನ್ ಮಾಡ್ತೀವಿ ಸರ್. ಅದು ಬರುವಂತ ನಾವು ಅದು ಇಷ್ಟು ಟೈಮಿಂಗ್ ಇರುತ್ತೆ, ಅದು 2 hours, 2.5 hours ಅಲ್ಲಿವರೆಗೆ ನಾವು ಬಾಯ್ಲ್ ಮಾಡಿ ಅವರು ನಾವು ಬೆಲ್ಲ ಮಾಡುವವರನ್ನ ಮುಂದೆ ನಿಂತು ನಾವು ಯಾವ ತರ ಚೆಕ್ ಮಾಡಿ ಯಾವಾಗ ಅದು ಬರುತ್ತೆ ಅಂದ್ರೆ ಅದು 2.5 hours ನಾವು ಕಂಟಿನ್ಯೂ ಅದಕ್ಕೆ ಬಾಯ್ಲಿಂಗ್ ಮಾಡಿದ್ರೆ ರೆಗ್ಯುಲರ್ ಸ್ಪೀಡ್ ಅಲ್ಲಿ ಅದಕ್ಕೆ ನಾವು ಹೀಟ್ ಕೊಟ್ರೆ ಅದು ಬಾಯ್ಲ್ ಆಗಿ ಬರುತ್ತೆ. ಅವಾಗ ಬಾಯ್ಲ್ ಆಗುವಾಗ ನಮ್ಮ ಟೆಕ್ನಿಷಿಯನ್ 24 hours ಅವ್ರು ಇಲ್ಲೇ ಇರ್ತಾರೆ, ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್ ದೀಪಕ್ ಅಂತ ಹೇಳ್ಬಿಟ್ಟು ಅವರು ಸುಮಾರು ವರ್ಷದಿಂದ ಅವರು ಇದೇ ಪ್ರೊಡಕ್ಷನ್ ಮಾಡ್ತಾ ಇದಾರೆ. ಅವ್ರ ಗೈಡೆನ್ಸ್ ಮೇರೆಗೆ ಅವರು ಬೆಲ್ಲವನ್ನ ಮತ್ತೆ ಮೇಲೆ ಒಲೆ ಮೇಲಿಂದ ತೆಗೆದು ಸೈಡ್ ಅಲ್ಲಿ ಅವರು ಡೌನ್ ಮಾಡಿ ಅದನ್ನ ಪ್ಯಾಕಿಂಗ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಈಗ ತಾವೇನು ಉತ್ಪಾದನೆ ಮಾಡ್ತಾ ಇದ್ರಿ, ಸುಮಾರು 800-900 liters ಹಾಲಿಗೆ 125 kg ಎಷ್ಟು ಬೆಲ್ಲ ನಿಮಗೆ ಬರ್ತಾ ಇದೆ? 850-900 liters ನಾವು ಬಾಯ್ಲ್ ಮಾಡಿ ಪ್ರೊಡಕ್ಷನ್ ಮಾಡಿದ್ರೆ ಇದರಲ್ಲಿ ಸರ್ ಸಾಲಿಡ್ ಬೆಲ್ಲ ನಾವು ಎಷ್ಟು ಮಾಡ್ತೀವಿ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ, ಅದನ್ನೇ ನಾವು ಪೌಡರ್ ಮಾಡಕ್ ಹೋದ್ರೆ ಪ್ರೊಡಕ್ಷನ್ ಕಡಿಮೆ ಆಗತ್ತೆ, ಕ್ವಾಂಟಿಟಿ ಕಡಿಮೆ ಆಗತ್ತೆ. ಅದರಲ್ಲಿ ಡಿಫ್ರೆಂಟ್ ಏನಂತಂದ್ರೆ ಡೈರೆಕ್ಟ್ ನಾವು 850 liters ನಾವು ಜ್ಯೂಸ್ ಮಾಡಿ ಬಾಯ್ಲ್ ಮಾಡಿ ಬೆಲ್ಲ ತೆಗೆದ್ರೆ 210-220 kg ವರೆಗೆ ನಮಗೆ ಪ್ರೊಡಕ್ಷನ್ ಬೆಲ್ಲ ಸಿಗುತ್ತೆ, ಪೆಂಟಿ. ಅದನ್ನ ನಾನು ಪೌಡರ್ ಮಾಡಕ್ ಹೋದ್ರೆ ಅದನ್ನೇ ಮತ್ತೆ ನಾನು ಓಪನ್ ಏರಿಯಾದಲ್ಲಿ ಅದನ್ನ ಡ್ರೈ ಮಾಡಿ ಅದನ್ನ ಪೌಡರ್ ಮಾಡಿ ಅದನ್ನ ಮತ್ತೆ ಅದರಲ್ಲಿರೋ ಮಾಯಿಶ್ಚರೈಸರ್ ಕಂಟೆಂಟ್ನ 0% ಮಾಡಿ ಅದನ್ನ ಫಿಲ್ಟರ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ 2 types ಆಫ್ ಡಿವೈಡೆಡ್ ಕ್ವಾಂಟಿಟೀಸ್, ಒಂದು ಸ್ಮೂತ್, ದೆನ್ ನೆಕ್ಸ್ಟ್ ಒಂದು ಗ್ರಾನ್ಯುಲ್ ಬರುತ್ತೆ, ನೆಕ್ಸ್ಟ್ ಓವರ್ ಸೈಜ್ ಬರುತ್ತೆ. 3 types ಕ್ವಾಂಟಿಟಿ ಬರುತ್ತೆ. ಅದು ಓವರ್ ಸೈಜ್ ಇರೋದು ನಮಗೆ ವ್ಯಾಲ್ಯೂಡ್ ಕನ್ಸಿಡರ್ ಆಗಲ್ಲ, ಮತ್ತೆ ನಾವು ಬೇರೆ ರೀಸೈಕಲ್ ಮಾಡಬೇಕಾಗತ್ತೆ. ಅದರಲ್ಲಿ 2 balance ಇರೋದು ಗ್ರಾನ್ಯುಲ್ ಮತ್ತೆ ಪೌಡರ್, ಅದು ಮಾತ್ರ ನಾವು ಮಾಡಿದ್ರೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಸರ್. ಅದರಲ್ಲಿ ಸ್ವಲ್ಪ ಪೌಡರ್ ಗ್ರಾನ್ಯುಲ್ ಮಾಡಕ್ಕೆ ಸ್ವಲ್ಪ ಮೆನ್ ಪವರ್ ರೆಕ್ವೈರ್ಮೆಂಟ್ ಜಾಸ್ತಿ ಇದೆ, ಲೇಬರ್ ವರ್ಕು ನಾವು ಎಕ್ಸ್ಟ್ರಾ ಮಾಡ್ತೀವಿ ಅಷ್ಟೇ. ಈಗ ಸಾವಯವ ಪದ್ಧತಿಯಿಂದ ನೀವು ಮಾಡ್ತಾ ಇದ್ರಿ, ಸುಮಾರು 220 kg ತನಕ ನಿಮಗೆ ಇಳುವರಿ ಬರ್ತಾ ಇದೆ. ಅದನ್ನೇ ಸಾಂಪ್ರದಾಯಿಕ ಪದ್ಧತಿ ಒಳಗೆ ಏನು ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ರಿಕವರಿ ಎಷ್ಟು ಬರ್ತದೆ ಸರ್? ಇದು ನಾವು ರಾಸಾಯನಿಕವಾಗಿ ಸರ್, ನಾನು ಇವಾಗ ಇದು ಮುಂಚೆನೆ ಹೇಳಿದೆ, ಒಂದು ಫ್ಯಾನ್ ಅಂದ್ರೆ ಒಂದು ಗಂಗಾಳ ತೆಗಿಬೇಕಂದ್ರೆ 2.5-3 hours ನಾವು ಕಂಟಿನ್ಯೂ ಬಾಯ್ಲ್ ಮಾಡಿದಾಗ 1 ಬರುತ್ತೆ ಸರ್. ಆದ್ರೆ ಸೊ ಇವಾಗ ನಮ್ಮ ಕೆಮಿಕಲ್ ಆಡ್ ಮಾಡೋರು ನಾವು ಬೇರೆ ಕಡೆ ನೋಡಿದ್ರೆ ಸರ್, ಅವರು 2.5 hours, 1.5 hours ಅವರು ಒಂದು ಫ್ಯಾನ್ ತೆಗೆದ್ಬಿಡ್ತಾರೆ. ಅಂದ್ರೆ ಹಾಲು ಇನ್ನು ಬಾಯ್ಲ್ ಆಗೋಕ್ಕಿಂತ ಮುಂಚೆನೆ ಅದರಲ್ಲಿ ಕೆಮಿಕಲ್ ಕಂಟೆಂಟ್ ಮಿಕ್ಸ್ ಮಾಡಿಬಿಡ್ತಾರೆ. ಉದಾಹರಣೆಗೆ ಶುಗರ್ ಆಗಿರ್ಬೋದು, ಇಲ್ಲ ಆಸಿಡ್ ಆಗಿರ್ಬೋದು, ಇಲ್ಲ ನೈಟ್ರೋಜನ್ ಆಗಿರ್ಬೋದು, ಇಲ್ಲ ಬೇರೆ ಕೆಮಿಕಲ್ ಏನಾದ್ರು ಈ ತರ ಮಿಕ್ಸ್ ಮಾಡ್ತಾರೆ. ಮಾಡಿ ಅವರು ಆ ಫುಲ್ಲು ಹಾಲು ಬಾಯ್ಲ್ ಆಗಿ ಬರೋ ಆ ಸ್ಟೇಜ್ ಇದೆ. ಈ ಕೆಮಿಕಲ್ ಹಾಕಿದ್ರೆ ಸಡನ್ ಆಗಿ ಬಾಯ್ಲ್ ಆಗಿಬಿಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಅವ್ರದ್ದು ಕ್ವಾಂಟಿಟಿ ಇದಕ್ಕಿಂತ ನಮಗಿಂತ ಜಾಸ್ತಿ ಆಗುತ್ತೆ. ಈಗ ನಾವು ಒಂದು 800-900 liters ನಾವು ಒಂದು 220-230 kg ನಾವು ತೆಗಿಯೋರು, ಅವ್ರು 800 liters ಒಂದು 400 kg ಅವರು ಉತ್ಪಾದನೆ ಮಾಡಬಹುದು. ಅಂದ್ರೆ ಸಾಂಪ್ರದಾಯಿಕ ಪದ್ಧತಿ ಒಳಗೆ ಉತ್ಪಾದನೆ ಡಬಲ್ ಆಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಹೌದು ಹೌದು ಸರ್, ಹೌದು. ಜಗದೀಶ್ ಅವರೇ, ಈಗ ತಮ್ಮ ಬೆಲ್ಲ ತಾವೇನು ಒಂದು ಪರಿಸರದೊಳಗೆ ಮಾಡ್ತಾ ಇದ್ದೀರಿ, ಫ್ಯಾಕ್ಟ್ರಿ ಒಳಗೆ ಮಾಡ್ತಾ ಇದ್ದೀರಿ, ಇಲ್ಲಿ ಪ್ಯಾಕಿಂಗು ಅದೆಲ್ಲ ತಾವು ಮಾಡ್ತಾ ಇದ್ದೀರಿ, ಬ್ರ್ಯಾಂಡ್ ಕೂಡ ಕೊಟ್ಟಿದ್ದೀರಿ, ಅದ್ರ ಜೊತೆಗೆ ಈಗ ಗ್ರಾಹಕರ ಬಗ್ಗೆ ಹೇಳಬೇಕು ಅಂತಂದ್ರೆ, ಗ್ರಾಹಕರು ಕೆಲವೊಮ್ಮೆ ಏನಾಗ್ತದೆ, ಬೆಲ್ಲದೊಳಗೆ ಎಲ್ಲೋ ಒಂದು ಕಡೆ ಸಣ್ಣ ಮರಳಿನ ಕಣಗಳು ಕಸ ಉಳ್ಕೊಂಡಿರ್ತಾವ, ಅಂತ ಕಂಪ್ಲೇಂಟ್ ಏನಾದ್ರು ತಮ್ಮಲ್ಲಿ ಬಂದವ? ಸರ್, ಇದುವರೆಗೆ ನಾವು ಹೇಳ್ಬೇಕಂದ್ರೆ ಸರ್, ನಾನು ಈ ಪ್ಲಾಂಟ್ ಅಲ್ಲಿ ಹಲವಾರು ಪ್ಲಾಂಟ್ ಅಲ್ಲಿ ನಾನು ವಿಸಿಟ್ ಮಾಡಿದೀನಿ, ಕೆಲಸ ಮಾಡಿದೀನಿ ಸರ್. ಆದ್ರೆ ಈಗ ಇಲ್ಲಿ ಕರೆಂಟ್ಲಿ ಮಾಡೋ ನಾವು ಪ್ಲಾಂಟ್ ಅಲ್ಲಿ ಒಂದು ಹೈಜಿನ್ ಅಂಡ್ ಸ್ಯಾನಿಟೇಷನ್ ಸರ್ 100% ಫ್ರೀ ಇದೆ ಸರ್. ನೆಕ್ಸ್ಟ್ ಕೆಲಸ ಮಾಡುವ ಪ್ರತಿಯೊಬ್ಬರು ಲೇಬರ್ ವರ್ಕರ್ಸ್ ಆಗಲಿ ಎಲ್ಲರೂ ನಾವು ಲುಕ್ ಆಫ್ಟರ್ ಮಾಡ್ತೀವಿ ಸರ್. ನೆಕ್ಸ್ಟ್ ಕೆಲಸ ಮಾಡುವ ಸಪೋಸ್ ಅದೇನಾದ್ರೂ ಆತರ ಬಂದ್ರೆ ನಾವು ಅದು ಡೆಲಿವರಿ ಕೊಡೋದಿಲ್ಲ. ಸಪೋಸ್ ಇದುವರೆಗೆ ನಮಗೆ ಯಾವ ಕಸ್ಟಮರ್ ಇಂದ ಕಂಪ್ಲೇಂಟು ಬಂದಿಲ್ಲ ಸರ್, ಇದುವರೆಗೆ ನಿಮ್ದು ಸರಿ ಇಲ್ಲ ಅಂತ ಕಂಪ್ಲೇಂಟು ಬಂದಿಲ್ಲ, ಬರೋದಕ್ಕೆ ಚಾನ್ಸು ಕೊಡೋದಿಲ್ಲ ಸರ್. ಒಳ್ಳೇದು ಜಗದೀಶ್ ಅವರೇ, ಯಾರಾದರೂ ತಮಗೆ ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಇದು ನೆಕ್ಸ್ಟ್ ಸರ್ ಯಾರಿಗಾದರೂ ರಿಕ್ವೈರ್ಮೆಂಟ್ ಇದ್ರೆ ನೀವು ಪ್ಲೀಸ್ ಕಾಲ್ ಮಾಡಿ ಹೇಳ್ಬೋದು ಸರ್. ನನ್ನ ಮೊಬೈಲ್ ನಂಬರ್ 6366981629. ನನ್ನ ಹೆಸರು ಸರ್ ಜಗದೀಶ್ ಗಿರಣ್ಣವ್ರು ಅಂದ್ಬಿಟ್ಟು, ನಾನು ಜಾಗ್ರಿ ಪಾರ್ಕ್ ಮುದೋಡಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರೋದು. ಆದರೆ ಇನ್ನೊಂದು ಎಲ್ಲ ಬಾಂಧವರಿಗೆ ಹೇಳಬೇಕಂದ್ರೆ, ನಾನು ಇದಕ್ಕಿಂತ ಮುಂಚೆನೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಸರ್, 22 ವರ್ಷಗಳ ಕಾಲ ನಾನು ಭಾರತ ಸೇನೆಗಾಗಿ ಕೆಲಸ ಮಾಡಿ ಇವಾಗ ರೈತರಿಗೆ ನಮ್ಮ ಬಾಂಧವರಿಗೆ ನಾನು ಏನಾದರೂ ಒಂದು ಸ್ವಲ್ಪ ಒಳ್ಳೆ ಗುಣಮಟ್ಟದ ನಾನು ಏನಾದರೂ ಪ್ರಾಡಕ್ಟ್ ಕೊಡಬೇಕು ಅಂತ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ನೀವು ನಮಗೆ ಸಹಾಯ ಕೊಟ್ಟರೆ ಇನ್ನೂ ನಮ್ಮ ಈ ಕೃಷ್ಣ ಕಿಸಾನ್ ಕಂಪ್ನಿ ಅಂತ ಹೇಳ್ಬಿಟ್ಟು ಇನ್ನೂ ಮೇಲೆ ಬರೋಕ್ಕೆ ಚಾನ್ಸ್ ಇದೆ ಸರ್. ಆತ್ಮೀಯರೇ, ಈಗೇನು ಜಗದೀಶ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 6386961629 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಸಾವಯವ ಬೆಲ್ಲ ತಯಾರಿಕೆ ಮತ್ತ ಕಬ್ಬಿನ ಒಂದು ಸರಬರಾಜು ಮಾಡುವಂತಹ ಕೆಲಸ ಇವೆಲ್ಲ ಏನೇನದಾವ ತಮಗೆ ಬೇಕಾದಂತಹ ವಿಚಾರ ಇರಬಹುದು, ಸಮಸ್ಯೆಗಳಿರಬಹುದು ಅಥವಾ ಪ್ರಶ್ನೆಗಳಿರಬಹುದು, ಅವರಿಗೆ ಮಾತಾಡಿಸಬಹುದು. ಒಳ್ಳೇದು ಜಗದೀಶ್ ಗಿರಣ್ಣ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ಯಾವ ರೀತಿ ಸಾವಯವ ಬೆಲ್ಲವನ್ನು ಉತ್ಪಾದನೆ ಮಾಡ್ತಾ ಇದ್ರಿ, ಇದು ನಮ್ಮ ಗ್ರಾಹಕರಿಗೂ ಕೂಡ ಮುಟ್ಟುವಂತಹ ಒಂದು ಕೆಲಸ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಗ್ರಾಹಕರು ಇವತ್ತಿನ ದಿವಸ ವಿಷಮುಕ್ತವಾದಂತಹ ಒಂದು ಆಹಾರ ಬೇಡ್ತಾ ಇರುವಂತಹ ಒಂದು ಸಂದರ್ಭದೊಳಗೆ ತಾವು ಸಾವಯವ ಬೆಲ್ಲವನ್ನು ಕೊಡ್ತಾ ಇದ್ದೀರಿ. ಈ ಬಗ್ಗೆ ತಾವು ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ಬರಗು ನೀನು ಈ ನೆಲದ ಬೆರಗು, ಬರಗು ಓ ಬರಗು ನೀನು ಈ ನೆಲದ ಬೆರಗು. ನೀನಿಲ್ಲದೆ ಇಲ್ಲ ನೋಡು ಬಾಳಿಗೆ ಒಂದು ಮೆರಗು, ನೀನಿಲ್ಲದೆ ಇಲ್ಲ ನೋಡು ಬಾಳಿಗೆ ಒಂದು ಮೆರಗು. ಬರಗು ಓ ಬರಗು ನೀನು ಈ ನೆಲದ ಬೆರಗು, ಬರಗು ಓ ಬರಗು ನೀನು ಈ ನೆಲದ ಬೆರಗು. ಎದುರಿಸಿ ನೀ ಬೆಳೆಯುವೆ ಬರಡಲು ಹಯನ ನೀ ತುಂಬುವೆ, ಬರವನ್ನು ಎದುರಿಸಿ ನೀ ಬೆಳೆಯುವೆ ಬರಡಲು ಹಯನ ನೀ ತುಂಬುವೆ, ರೋಗವೆದುರಿಸಿ ನೀ ಬಾಳುವೆ, ರೋಗವೆದುರಿಸಿ ನೀ ಬಾಳುವೆ, ರೈತನ ಮೊಗದಲ್ಲಿ ನಗೆ ತುಂಬುವೆ. ಬರಗು ಓ ಬರಗು ನೀನು ಈ ನೆಲದ ಬೆರಗು, ಬರಗು ಓ ಬರಗು ನೀನು ಈ ನೆಲದ ಬೆರಗು. ಚಳಿಯಲ್ಲಿ ಬಿಸಿಯಲ್ಲಿ ನೀ ಸ್ಥಿರವಾಗಿರುವೆ, ಸುಸ್ಥಿರದ ಇಳುವರಿಯ ನೀ ನೀಡುವೆ. ಚಳಿಯಲ್ಲಿ ಬಿಸಿಯಲ್ಲಿ ನೀ ಸ್ಥಿರವಾಗಿರುವೆ, ಸುಸ್ಥಿರದ ಇಳುವರಿಯ ನೀ ನೀಡುವೆ. ರೋಗಗಳ ತಡೆಗಟ್ಟಿ ಕಾಪಾಡುವೆ, ರೋಗಗಳ ತಡೆಗಟ್ಟಿ ಕಾಪಾಡುವೆ. ಮನೆಯಲ್ಲಿ ಆರೋಗ್ಯದ ಸುಖ ತುಂಬುವೆ, ಮನೆಯಲ್ಲಿ ಆರೋಗ್ಯದ ಸುಖ ತುಂಬುವೆ. ಬರಗು ಓ ಬರಗು ನೀನು ಈ ನೆಲದ ಬೆರಗು, ಬರಗು ಓ ಬರಗು ನೀನು ಈ ನೆಲದ ಬೆರಗು. ನೀನಿಲ್ಲದೆ ಇಲ್ಲ ನೋಡು ಬಾಳಿಗೆ ಒಂದು ಮೆರಗು, ನೀನಿಲ್ಲದೆ ಇಲ್ಲ ನೋಡು ಬಾಳಿಗೆ ಒಂದು ಮೆರಗು. ಬರಗು ಓ ಬರಗು ನೀನು ಈ ನೆಲದ ಬೆರಗು, ಬರಗು ಓ ಬರಗು ನೀನು ಈ ನೆಲದ ಬೆರಗು, ನೀನು ಈ ನೆಲದ ಬೆರಗು, ನೀನು ಈ ನೆಲದ ಬೆರಗು, ನೀನು ಈ ನೆಲದ ಬೆರಗು.

ಸಿಲ್ಲೋ ನೀಲಮ್ಮನಂತ ನಿಜವಿಲ್ಲೋ ಎಮರಕ್ಕೆ ಮಲ್ಲಮ್ಮನಂತ ಸಶೀಲೋ ಬಸವಣ್ಣ ನೇಣೋತಿ ಹೊಸ ಮಗಳ ನೀಲವ್ವ ಬಸರಾದ ಹ್ಯಾಂಗ ನಡೆದಾಳು ಬಸವಣ್ಣ ನೇಣೋತಿ ಹೊಸ ಮಗಳ ನೀಲವ್ವ ಬಸರಾದ ಹ್ಯಾಂಗ ನಡೆದಾಳು ಬಸರಾದ ಹ್ಯಾಂಗ ನಡೆದಾಳ ಗೋಧಿಯ ಸಸಿವರಗ ನವಿಲ ಸೊಳದಾಂಗೋ ಬಸರಾದ ಹ್ಯಾಂಗ ನಡೆದಾಳೋ ಗೋಧಿಯ ಸಸಿವರಗ ನವಿಲ ಸೊಳದಾಂಗೋ ಕೈಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರದರ ನಾಣ್ಯತ್ತ ಸಾರಂಗೋ ಕೈಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರದರ ನಾಣ್ಯತ್ತ ಸಾರಂಗೋ ಸರದರ ನಾಣ್ಯತ್ತ ಸಾರಂಗ ಬರುವಾಗ ಸರ್ವರು ಕೈಯ ಮುಗದಾರು ಸರದರ ನಾಣ್ಯತ್ತ ಸಾರಂಗ ಬರುವಾಗ ಸರ್ವರು ಕೈಯ ಮುಗದಾರು ಪುತ್ತಿನ ಧಗ್ಗ ಮುಗದಾನ ಜತಗೋಳು ತಪ್ಪಿಸಿಕೊಂಡಾವ ಪವಳ್ಯಾಗೋ ಪುತ್ತಿನ ಧಗ್ಗ ಮುಗದಾನ ಎತ್ತಗೋಳು ತಪ್ಪಿಸಿಕೊಂಡಾವೋ ಪವಳ್ಯಾಗೋ ಅಂತಿಯ ಕಟ್ಟುದಕ ಬೆಂಕಿ ನೀರನ ಬೇಕ ಗುಗ್ಗಳ ಬೇಕ ಮದಲಿಯೋ ಅಂತಿಯ ಕಟ್ಟುದಕ ಬೆಂಕಿ ನೀರನ ಬೇಕು ಗುಗ್ಗಳ ಬೇಕೋ ಮದಲಿಯೋ ಗುಗ್ಗಳ ಬೇಕೋ ಮದಲಿಗೆ ಕಣದಾಗ ಕಾಲೂತಿ ತಂದ ಇಡಬೇಕೋ ಗುಗ್ಗಳ ಬೇಕೋ ಮದಲಿಗೆ ಕಣದಾಗ ಕಾಲ್ಬುತ್ತಿ ತಂದ ಇಡಬೇಕು ಕಣದಾಗ ನಮ್ಯತ್ತ ಕಾಲ ಇಡುವುದುರಾಗ ನನದಾನು ಭೂಮಿ ಮರಿರಾಜು ಕಣದಾಗ ನಮ್ಯತ್ತ ಕಾಲ ಇಡುವುದುರಾಗ ನನದಾನು ಭೂಮಿ ಮರಿರಾಜು ನನದಾನು ಭೂಮಿ ಮರಿರದನು ನಮ್ಮ ಬಸವಾನ ವೀಲಿ ಹಂತಿ ತೊಳೆದಾನು ಅಳಿಲಿ ಹಂತೆ ತುಳದಾನು ಕಳಿಸುತ್ತೇನೆತ್ತಿನ ಕಾಲಾಗ ಗಗ್ಗರಿ ಮ್ಯಾಲ ರಾವಣದ ಹುಲಿಗಾಜೋ ಕಳಿಸುತ್ತೇನೆತ್ತಿನ ಕಾಲಾಗ ಗಗ್ಗರಿ ಮ್ಯಾಲ ರಾವಣದ ಹುಲಿಗಾಜೋ ಮ್ಯಾಲ ರಾವಣದ ಹುಲಿಗಜ್ಜಿ ಕಟ್ಟಿಕೊಂಡ ಕಳಿಸುತ್ತ ತಿರುಗಿ ಬರತಾನು ಕಡಿಸುತ್ತ ತಿರುಗಿ ಬರತಾನು ಅವರತ್ತ ಇವರತ್ತ ನಮ್ಮೆತ್ತ ನಿಮ್ಮೆತ್ತ ರೈತನ ಎತ್ತ ಕಡಿಸುತ್ತು ಅವರತ್ತ ಇವರತ್ತ ನಮ್ಮೆತ್ತ ನಿಮ್ಮೆತ್ತ ರೈತನ ಎತ್ತ ಕಡಿಸುತ್ತು ರೈತನ ಎತ್ತ ಕಳಿಸುತ್ತ ಕಟ್ಟಿದರ ಕೈಗಾಣದ ರಾಶಿ ಹೊಲಸಾತು ರೈತನ ಎತ್ತ ಕಳಿಸುತ್ತ ಕಟ್ಟಿದರ ಕೈಗಾಣದ ರಾಶಿ ಹೊಲಸಾತು ಕಣದಾಗ ಬರುವಾಗ ಕುಣದೆಲ್ಲೋ ನಮ್ಮ ಬಸವಾಗಿ ರಾಮನ ನಡತ ನಡೆದಲ್ಲೋ ಕಣದಾಗ ಬರುವಾಗ ಕುಣದೆಲ್ಲೋ ನಮ್ಮ ಬಸವಾಗಿ ರಾಮನ ನಡತ ಗಿರಿರಾಮನ ನಡೆತ ನಡೆದಲ್ಲೋ ನಮ್ಮ ಬಸವ ನಗಸೋತ ನೆಲಕ ಬಿದ್ದಲೋ ಗಿರಿರಾಮನ ನಡೆತ ನಡೆದಲ್ಲೋ ನಮ್ಮ ಬಸವ ನಗಸೋತ ನೆಲಕ ಬಿದ್ದಲೋ ಯಾಸ ಗಾಲಿನ ಎತ್ತ ಬಿ